ಇದುವರೆಗೂ ದೇಶಭಕ್ತಿ ಗೀತೆಯೊಂದನ್ನು ಕೇಳಿದಿರಿ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz. ಸಮಯ ಸರಿಗೆ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೇಳಿ ಕೃಷಿರಂಗ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಬೇಸಾಯ ಕುರಿತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯಶಾಸ್ತ್ರ ವಿಜ್ಞಾನಿ ಆಗಿರುವ ಡಾಕ್ಟರ್ ಎಂಎಸ್ ದಿನೇಶ್ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ಕೆಲವು ಜಾಹೀರಾತುಗಳು. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನ್ಯ ತಡೆಗಟ್ಟೋಣ. ಮುಂಜಾಗ್ರತಾ ಕ್ರಮಗಳು: ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ ಮತ್ತು ಟ್ಯಾಂಕ್ಗಳನ್ನು ಭದ್ರವಾಗಿ ಮುಚ್ಚಿರಿ. ಮನೆಯ ಮೇಲೆ ಮತ್ತು ಸುತ್ತಮುತ್ತಲಿನ ಮಳೆಯ ನೀರು ಸಂಗ್ರಹವಾಗುವಂತ ಪ್ಲಾಸ್ಟಿಕ್ ವಸ್ತುಗಳು, ಟೈರ್ಗಳು, ಒಡೆದ ತೆಂಗಿನ ಚಿಪ್ಪು ಇತ್ಯಾದಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 lakh rupees ಜೀವ ವಿಮೆ ವರ್ಷಕ್ಕೆ 436 rupees ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 lakh rupees ದುರ್ಘಟನೆ ವಿಮೆ ವರ್ಷಕ್ಕೆ 20 rupees. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾವು 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ಬೆಳೆಗಳ ವರ್ಷ ಅಂತ ಆಚರಿಸ್ತಾ ಇದ್ದೀವಿ. ಮುಖ್ಯವಾಗಿ ಈ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು, ಈ ಬೆಳೆಗಳ ಬೇಸಾಯಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಜೊತೆಗೆ ಈ ಬೆಳೆಗಳನ್ನು ಬಳಸಿಕೊಂಡು ಸಂಸ್ಕೃತ ಪದಾರ್ಥಗಳನ್ನು ತಯಾರಿಸಿಕೊಂಡು ಅವುಗಳ ಸೇವನೆಯಿಂದ ನಮ್ಮ ಜನರ ಒಂದು ಆರೋಗ್ಯ ಪರಿಸ್ಥಿತಿಯನ್ನು ಉತ್ತಮಪಡಿಸುವಂಥದ್ದು ಈ ಒಂದು ವರ್ಷದ ಮುಖ್ಯವಾದ ಉದ್ದೇಶ. ಜೊತೆಗೆ ಇವು ನಮ್ಮ ದೇಶದ ಕೆಲವು ಭಾಗಗಳಿಗೆ ಸೀಮಿತವಾಗಿದ್ದು ಇಡೀ ದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳ ಪ್ರಾಮುಖ್ಯತೆಯನ್ನು ಸಾರುವಂಥ ದೃಷ್ಟಿಯಿಂದ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಸಿರಿಧಾನ್ಯ ಬೆಳೆಗಳ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಲಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಚೆನ್ನೂರಾಯನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿಗಳಾದಂಥ ಡಾಕ್ಟರ್ MS ದಿನೇಶ್ ಅವರು. ನಮಸ್ಕಾರ ಡಾಕ್ಟರ್ ದಿನೇಶ್ ಅವರೇ. ನಮಸ್ಕಾರ ಸರ್. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಖ್ಯವಾಗಿ ಈ ಸಿರಿಧಾನ್ಯ ಬೆಳೆಗಳು ಅಂದರೆ ಯಾವ್ಯಾವು ಅಂತ ಅಂದು ಒಂದು ಮೊದಲಿಗೆ ಪರಿಚಯ ಮಾಡಿಕೊಡ್ತೀರ? ಸಿರಿಧಾನ್ಯದ ಬೆಳೆಗಳಂತಂದರೆ ಹಲವಾರು ವೈಶಿಷ್ಟ್ಯಗಳಿಂದ ವೈವಿಧ್ಯತೆಯಿಂದ ಕೂಡಿದಂಥ ಒಂದು ಸಣ್ಣ ಕಾಳಿನ ಹುಲ್ಲು ಜಾತಿಯ ಬೆಳೆಗಳ ಸಮೂಹ ಅಂತ ಕರಿಬೋದು. ಇದರಲ್ಲಿ ಈಗಾಗಲೇ ನಮಗೆ ಸಾಕಷ್ಟು ಪರಿಚಿತವಾಗಿರ್ತಕ್ಕಂಥ ರಾಗಿ, ಜೋಳ, ಸಜ್ಜೆ ಇವುಗಳನ್ನು ಹೊರತುಪಡಿಸಿದಂತೆ ಉಳಿದಿರ್ತಕ್ಕಂಥ ನವಣೆ, ಆರಕ, ಬರಗು, ಸಾಮೆ, ಊದಲು, ಕೊರಲೆ ಮತ್ತು ಆಫ್ರಿಕಾ ಖಂಡದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಕ್ಕಂಥ ಫೋನಿಯಾ ಮತ್ತು ಗಿನಿಯಾ ಮಿಲ್ಲೆಟ್ಟು ಹಾಗೂ ಟೆಫ್, ಈ ಎಲ್ಲ ಬೆಳೆಗಳ ಒಂದು ಸಮೂಹಕ್ಕೆ ಸಿರಿಧಾನ್ಯದ ಬೆಳೆಗಳಂತ ಕರೀತಾ ಇದ್ದಾರೆ. ಅಂದರೆ ಈ ಸಿರಿಧಾನ್ಯ ಬೆಳೆಗಳ ಮಹತ್ವ ಏನು ಅಂತೀರಿ? ಈ ಸಿರಿಧಾನ್ಯದ ಬೆಳೆಗಳು ನಮ್ಮ ನಾಗರಿಕತೆ ಪ್ರಾರಂಭ ಆದ ನಂತರ ನಮ್ಮಲ್ಲಿ ಆಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಬೆಳೆಗಳಾಗಿದ್ದು, ಆದರೆ ಕಾಲಕ್ರಮೇಣ ಒಂದು ಈ ಹಸಿರು ಕ್ರಾಂತಿಯ ಒಂದು ಪ್ರಭಾವದಲ್ಲಿ ಪ್ರವರ್ಧಮಾನಕ್ಕೆ ಬಂದಂಥ ಭತ್ತ ಮತ್ತು ಗೋಧಿಯ ಒಂದು ಒಡೆತಕ್ಕೆ ಸಿಲುಕಿದಂಥ ಈ ಬೆಳೆಗಳು ಸಾಕಷ್ಟು ಪ್ರದೇಶದಲ್ಲಿ ಕಡಿತಗೊಂಡಿದ್ದು. ಹೌದು. ಆದರೆ ಇವುಗಳ ಒಂದು ಆಹಾರದ ವೈಶಿಷ್ಟ್ಯತೆ, ಹೆಚ್ಚು ನಾರಿನಾಂಶ ಇರತಕ್ಕಂಥದ್ದು, ಕಬ್ಬಿಣಾಂಶ ಇರತಕ್ಕಂಥದ್ದು, ಕ್ಯಾಲ್ಸಿಯಂ ಅಂಶ ಇರತಕ್ಕಂಥದ್ದನ್ನು ಗುರುತಿಸಿ, ಅಲ್ಲದೆ ಹವಾಮಾನದ ವೈಪರೀತ್ಯಕ್ಕೆ ಹೊಂದಿಕೊಂಡು ಕೂಡ ಒಂದು ರೈತನ ಬದುಕನ್ನು ಸದೃಢಗೊಳಿಸ್ತಕ್ಕಂಥ ಗುಣ ಹೊಂದಿರೋದ್ರಿಂದಾಗಿ ಈ ಬೆಳೆಗಳು ಜೈವಿಕ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಆಹಾರದಲ್ಲಿ ವೈವಿಧ್ಯತೆಯನ್ನು ತರೋ ನಿಟ್ಟಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದನ್ನು ಗುರುತಿಸಿ ಇವುಗಳನ್ನು ಮತ್ತೆ ಪ್ರವರ್ಧಮಾನಕ್ಕೆ ತರತಕ್ಕಂಥ ಕೆಲಸ ನಡೀತಾ ಇದೆ. ಈಗ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ನಾವು ಆಚರಿಸ್ತಾ ಇದ್ದೀವಿ. ಹೌದು ಸರ್. ಇದರ ಒಂದು ಮಹತ್ವ ಮತ್ತು ವಿಶೇಷತೆಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಈಗಾಗಲೇ ತಿಳಿಸ್ದಂಗೆ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷದಲ್ಲಿ ಪ್ರಮುಖವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನಂದ್ರೆ ಈಗ ಆಹಾರದ ಮಹತ್ವದಲ್ಲಿ ಮತ್ತು ಇತ್ತೀಚಿನ ಜೀವನ ಶೈಲಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ನಮ್ಮ ಆಹಾರ ಕೇವಲ 2-3 ಧಾನ್ಯಗಳಿಗೆ ಸೀಮಿತಗೊಂಡ್ಬಿಟ್ಟಿದೆ. ಈ ಒಂದು ಸಿರಿಧಾನ್ಯದ ಬೆಳೆಗಳು ನಮ್ಮ ನಾಗರಿಕತೆಯ ಪ್ರಾರಂಭದಿಂದನೂ ಕೂಡ ನಮ್ಮಲ್ಲಿ ಆಹಾರದಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ರೂ ಕೂಡ ಕ್ರಮೇಣ ಇವುಗಳ ಒಂದು ಬಳಕೆ ಮತ್ತು ಬೆಳೀತಕ್ಕಂಥ ಒಂದು ಪ್ರದೇಶನೂ ಕೂಡ ಕಮ್ಮಿ ಆಗ್ತಾ ಬಂದಿತ್ತು. ಆದರೆ ಈ ಒಂದು ವರ್ಷದಲ್ಲಿ ಈ ಒಂದು ಬೆಳೆಗಳಿಗೆ ಪ್ರಾಮುಖ್ಯತೆಯನ್ನು ಬಳಸೋರು ಬೆಳೆಸೋರಿಗೆ ಒಂದು ಕೊಂಡಿಯಾಗಿ ಈ ವರ್ಷವನ್ನ ಏರ್ಪಡಿಸಬೇಕು, ಆಚರಿಸಬೇಕು, ಪ್ರಪಂಚಾದ್ಯಂತ ಇದಕ್ಕೆ ಒಂದು ಸೂಕ್ತ ಮಾರುಕಟ್ಟೆಯನ್ನ ಕಲ್ಪಿಸಬೇಕು, ಮತ್ತು ಇದನ್ನು ಬೆಳೀತಾ ಇರತಕ್ಕಂಥ ಒಣ ಪ್ರದೇಶದ ರೈತರ ಒಂದು ಸಣ್ಣ ಹಿಡುವಳಿದಾರರಿಗೆ ಒಂದು ಒಳ್ಳೆ ಆದಾಯವನ್ನ ಕಲ್ಪಿಸಿಕೊಡಬೇಕು ಅನ್ನೋ ನಿಟ್ಟಲ್ಲಿ ಈ ಒಂದು ಸಿರಿಧಾನ್ಯ ವರ್ಷವನ್ನ ನಾವು 2023 ಆಚರಿಸ್ತಾ ಇದ್ದೀವಿ. ಇದನ್ನ ಭಾರತ ಸರ್ಕಾರದ ಒಂದು ಪ್ರೇರಣೆಯ ಮೇರೆಗೆ, ಕೋರಿಕೆಯ ಮೇರೆಗೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಇದನ್ನ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿ ಆಚರಿಸ್ತಾ ಇದ್ದಾರೆ. ಅಂದ್ರೆ ವಿಶ್ವಸಂಸ್ಥೆಯಾದಂತ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಆಹಾರ ಮತ್ತು ಕೃಷಿ ಸಂಸ್ಥೆ ಆ ಸಂಸ್ಥೆಯವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಮತ್ತು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಆಚರಿಸಲಾಗ್ತದೆ. ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷದ ಅಂಗವಾಗಿ ಯಾವ ಯಾವ ಕಾರ್ಯಕ್ರಮಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ ಅಂತೀರಿ? ಪ್ರಮುಖವಾಗಿ ಈ ಒಂದು ವರ್ಷದಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರೈತರು ಯಾವ್ಯಾವ ದೇಶದಲ್ಲಿದ್ದಾರೆ ಆ ದೇಶದ ರೈತರಿಗೆ ಒಂದು ಸುಧಾರಿತ ತಂತ್ರಜ್ಞಾನಗಳನ್ನು ತಳಿಗಳನ್ನು ಕೊಟ್ಟು ಅವುಗಳಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದಾದರೆ, ಇನ್ನೊಂದೇನಂತಂದ್ರೆ ಈ ಒಂದು ಆಹಾರ ಕ್ರಮದಲ್ಲಿ ಇವುಗಳ ಪ್ರಾಮುಖ್ಯತೆಯನ್ನು ಹರಿದುಕೊಂಡು ಇವುಗಳಿರ್ತಕ್ಕಂಥ ಈ ಬೆಳೆಗಳು ಆಹಾರ ಭದ್ರತೆಯನ್ನು ಒದಗಿಸೋದ್ರ ಜೊತೆಗೆ ಪೋಷಕಾಂಶ ಭದ್ರತೆ ಅಂತ ನಾವೇನು ಕರಿತೀವಿ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಇವು ಒದಗಿಸ್ತಾ ಇದ್ದಾವೆ. ಇವುಗಳನ್ನ ರೈತರಿಗೆ ಕನ್ಸ್ಯೂಮ್ ಮಾಡ್ತಕ್ಕಂಥ ರೈತರಿಗೆ ಸೇವಿಸ್ತಕ್ಕಂಥ ರೈತ ಜನಗಳಿಗೆ ಇದ್ರ ಬಗ್ಗೆ ಒಂದು ಪ್ರಚಾರವನ್ನ ಕೊಡ್ತಕ್ಕಂಥದ್ದು, ಮತ್ತೆ ಇವುಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ವಿವಿಧ ಸ್ತರದ ಜನಗಳು ಸೇವಿಸಂಗೆ ನೋಡ್ಕೊಳ್ತಕ್ಕಂಥದ್ದು, ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದ ತನಕ ಎಲ್ಲಾ ಜನರು ಸೇವಿಸಬಹುದಂತ ಒಂದು ಆಹಾರ, ಮತ್ತು ಸಾಕಷ್ಟು ಜೀವನ ಶೈಲಿಯ ನ್ಯೂನತೆಗಳಿಂದ ಬಳಲ್ತಾ ಇರತಕ್ಕಂಥ ಹಲವಾರು ಜನರು ನಮ್ಮ ಮಧ್ಯೆ ಇರ್ತಾರೆ, ಅವರಿಗೆ ಇದರ ಬಳಕೆ ಬಗ್ಗೆ ತಿಳಿ ಹೇಳ್ತಕ್ಕಂಥದ್ದು, ಮತ್ತೆ ಇನ್ನೊಂದೇನಂತಂದ್ರೆ ಈ ಬೆಳೀತಾ ಇರತಕ್ಕಂಥ ರೈತರು ಏನಿದಾರಲ್ಲ ಒಣ ಪ್ರದೇಶದಲ್ಲಿ, ಮುಖ್ಯವಾಗಿ ಆಫ್ರಿಕಾ ಮತ್ತು ಏಷ್ಯಾ ಖಂಡದಲ್ಲಿ ಬೆಳೀತಕ್ಕಂಥ ಈ ಬೆಳೆ ಆಗಿರೋದು ಒಣಭೂಮಿಯಲ್ಲಿ ಬೆಳೀತಾ ಇರತಕ್ಕಂಥ ಬೆಳೆ, ಈ ಬೆಳೆಯನ್ನ ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ಒಂದು ಕನ್ಸ್ಯೂಮರ್ಸು ಮತ್ತೆ ಬೆಳೆಗಾರರ ನಡುವೆ ಒಂದು ಕೊಂಡಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ವ್ಯಾಪಕವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಮಾರುಕಟ್ಟೆಯನ್ನು ಕಲ್ಪಿಸಬೇಕು, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಒಂದು ಮಾರುಕಟ್ಟೆಯನ್ನು ಕಲಿಸಬೇಕು ಅನ್ನೋ ನಿಟ್ಟಲ್ಲಿ ಈ ವರ್ಷವನ್ನ ಆಚರಣೆ ಮಾಡ್ತಾ ಇದೆ. ಅಂದ್ರೆ ನಮ್ಮ ಜನರಿಗೆ ಒಂದು ಆರೋಗ್ಯವಂತ ಆಹಾರವನ್ನು ನೀಡುವಂತ ಒಂದು ಮಹತ್ವ ಉದ್ದೇಶವನ್ನ ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಹೊಂದಿದೆ. ತಾವು ಹೇಳಿದಾಗೆ ಕೆಲವು ಜೀವನ ಶೈಲಿ ದೈಹಿಕ ನ್ಯೂನತೆಗಳು, ಹೌದು, ಮಧುಮೇಹ, ರಕ್ತದ ಏರುತ್ತಡ, ಹೌದು, ಇಂಥ ಒಂದು ಬೊಜ್ಜಿನ ಸಮಸ್ಯೆ ಇರ್ಬೋದು, ಕೊಲೆಸ್ಟ್ರಾಲ್ ಸಮಸ್ಯೆ ಇರ್ಬೋದು, ಈ ಎಲ್ಲದಕ್ಕೂ ಕೂಡ ಒಂದು ಈ ಆಹಾರ ಕ್ರಮದಲ್ಲಿ ಬದಲಾವಣೆ ತಂದ್ರೆ, ವೈವಿಧ್ಯತೆಯನ್ನು ತಂದ್ರೆ, ಆ ವೈವಿಧ್ಯತೆಯಲ್ಲಿ ಈ ಸಿರಿಧಾನ್ಯಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಮುಖ್ಯವಾಗಿ ಅಧಿಕ ನಾರಿನ ಅಂಶ, ಕ್ಯಾಲ್ಸಿಯಂ ಅಂಶ, ಕಬ್ಬಿಣಾಂಶ ಹೊಂದಿರೋದ್ರಿಂದಾಗಿ ಇವು ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಇನ್ನು ನಾವು ಉತ್ಪಾದನೆಗೆ ಬಂದ್ರೆ ನಮ್ಮ ಜಾಗತಿಕ ಮಟ್ಟದಲ್ಲಿ ಈ ಸಿರಿಧಾನ್ಯಗಳ ಉತ್ಪಾದನೆಯ ಚಿತ್ರಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಸಿರಿಧಾನ್ಯದ ಬೆಳೆಗಳನ್ನ ಈಗಾಗಲೇ ನಾನು ಹೇಳಿದೆ, ರಾಗಿ, ಸಜ್ಜೆ, ಜೋಳ ಜೊತೆಗೆ ನವಣೆ, ಬರಗು, ಸಾಮೆ, ಊದಲು, ಕೊರಲೆ ಈ ಎಲ್ಲ ಬೆಳೆಗಳ ಸಮೂಹವನ್ನ ಆಫ್ರಿಕಾ ಖಂಡದಲ್ಲಿ ಹೆಚ್ಚಾಗಿ ಬೆಳೀತಾರದನ್ನ ನಾವು ಗಮನಿಸಬಹುದು. ಆಫ್ರಿಕಾದ ನೈಜೀರಿಯಾ, ಉಗಾಂಡ, ಮೊಜಾಂಬಿಕ್ ಮತ್ತೆ ಕೆನ್ಯಾ ಈ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದನ್ನು ಹೊರತುಪಡಿಸಿದಂತೆ ಏಷ್ಯಾ ಖಂಡದಲ್ಲಿ ಭಾರತ, ಪಾಕಿಸ್ತಾನ, ಬರ್ಮಾ, ಭೂತಾನ್, ನೇಪಾಳ ಈ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ಬೆಳೀತಾ ಇದೀವಿ. ಇದಲ್ಲದೆ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಕೆಲವು ದೇಶಗಳು, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದಲ್ಲೂ ಕೂಡ ಈ ಬೆಳೆಯನ್ನು ವ್ಯಾಪಕವಾಗಿ ಬೆಳೀತಾ ಇದ್ದಾರೆ. ಒಂದು ಏನಂದ್ರೆ ನಾವು ಪ್ರಪಂಚದಾದ್ಯಂತ ಇದನ್ನು ಗಮನಿಸಿದ್ರೆ ಸುಮಾರು 718 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸುಮಾರು 863 ಲಕ್ಷ ಟನ್ ಉತ್ಪಾದನೆ ಪ್ರಪಂಚದಾದ್ಯಂತ ಈ ಬೆಳೆಗಳಿಂದ ಬರ್ತಾ ಇದೆ. ಇನ್ನು ನಮ್ಮ ಭಾರತಕ್ಕೆ ಬಂದರೆ ಭಾರತದಲ್ಲಿ ಎಷ್ಟು ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನು ಬೆಳೆಯಲಾಗ್ತಾ ಇದೆ, ಉತ್ಪಾದನಾ ಮಟ್ಟ ಯಾವ ರೀತಿ ಇದೆ ಅಂತೀರಿ? ಭಾರತದಲ್ಲಿ ಪ್ರಮುಖವಾಗಿ 138 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದೀವಿ ನಾವು ಪ್ರಸ್ತುತ. ಇದರಲ್ಲಿ ಸುಮಾರು 173 ಲಕ್ಷ ಟನ್ ಉತ್ಪಾದನೆ ಈ ಪ್ರದೇಶದಿಂದ ಬರ್ತಾ ಇದೆ. ಈ ಒಂದು ಉತ್ಪಾದನೆಯನ್ನು ನಾವು ಗಮನಿಸಿದ್ರೆ ಬಹುತೇಕ ಒಣಭೂಮಿ ಬೇಸಾಯ, ಏನು ನಾವು ಡ್ರೈನ್ಯಾಂಡ್ ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಿ, ಈ ಪ್ರದೇಶದಿಂದ ಬರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ. ಇದರಲ್ಲಿ ನಮ್ಮ ದೇಶ ಏಷ್ಯಾದ ಶೇಕಡ 80% ಉತ್ಪಾದನೆ ಮತ್ತು ಪ್ರಪಂಚದ ಶೇಕಡ 20% ಉತ್ಪಾದನೆಯನ್ನ ನಮ್ಮ ದೇಶ ಕೊಡುಗೆಯಾಗಿ ನೀಡ್ತಾ ಇದೆ. ಇದರಲ್ಲಿ ನಾವು ಸರಾಸರಿ ಉತ್ಪಾದಕತೆ, ನಮ್ಮ ದೇಶದ ಸರಾಸರಿ ಉತ್ಪಾದಕತೆ ಈ ಸಿರಿಧಾನ್ಯ ಬೆಳೆಗಳಲ್ಲಿ 1239 ಕೆಜಿ ಪ್ರತಿ ಹೆಕ್ಟೇರ್ಗೆ ನಾವು ಪಡಿತಾ ಇದೀವಿ. ಇದರಲ್ಲಿ ಸಿರಿಧಾನ್ಯಗಳನ್ನು ಬೆಳೀತಿರ್ತಕ್ಕಂಥ ಪ್ರಮುಖ ರಾಜ್ಯಗಳಂತಂದ್ರೆ ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ, ಉತ್ತರ ಪ್ರದೇಶ ಮತ್ತು ಹರಿಯಾಣ. ಈ ರಾಜ್ಯಗಳಲ್ಲಿ ಹೆಚ್ಚಾಗಿ ನಾವು ಸಿರಿಧಾನ್ಯ ಬೆಳೆಗಳನ್ನು ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದರೆ ಈ ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ ನಮ್ಮ ರಾಜ್ಯದ ಒಂದು ಸ್ಥಾನಮಾನ ಏನು ಅಂತೀರಿ? ಎಷ್ಟು ಮಟ್ಟಿಗೆ ನಾವು ಬೆಳೀತಾ ಇದ್ದೀವಿ ಮತ್ತು ಈ ಉತ್ಪಾದನೆ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತೀರಿ? ಕರ್ನಾಟಕದಲ್ಲಿ ಸಿರಿಧಾನ್ಯದ ಬೆಳೆಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೀವಿ. ಈಗ ನಾವು ಗಮನಿಸಬಹುದು ನಮ್ಮ ಆಹಾರದ ಕ್ರಮದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ಉತ್ತರ ಕರ್ನಾಟಕಕ್ಕೆ ಹೋದರೆ ಸಜ್ಜೆ ಮತ್ತು ಜೋಳಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಸುಮಾರು 27 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಸಿರಿಧಾನ್ಯದ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಇದರಲ್ಲಿ ಸುಮಾರು 17 ಲಕ್ಷ ಹೆಕ್ಟೇರ್ ಪ್ರದೇಶ ರಾಗಿ ಬೆಳೆನೆ ಬರುತ್ತೆ. ಇನ್ನು ಉಳಿದಂತೆ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇತರೆ ಸಿರಿಧಾನ್ಯದ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ. ನಮ್ಮಲ್ಲಿ ಸರಾಸರಿ ರಾಗಿಯ ಇಳುವರಿ ಬಂದು ಅಂದ್ರೆ ಎಕರೆಗೆ 790 ಕೆಜಿ ಇದ್ರೆ, ಇತರೆ ತೃಣಧಾನ್ಯಗಳು ಏನ್ ಸಿರಿಧಾನ್ಯಗಳು ಅಂತ ಏನ್ ಕರಿತೀವಿ ಮೈನರ್ ಮಿಲೆಟ್ಸ್, ಇವು ಸುಮಾರು 212-250 ಕೆಜಿ ಪ್ರತಿ ಎಕರೆಗೆ ಇಳುವರಿ ಬರೋದನ್ನ ನಾವು ಕಾಣಬಹುದಾಗಿದೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಚಿತ್ರದುರ್ಗ, ತುಮಕೂರು, ಮೈಸೂರಿನ ಕೆಲವು ಭಾಗಗಳು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಪ್ಪಳ, ರಾಯಚೂರು, ಗದಗ, ಧಾರವಾಡ, ಬಿಜಾಪುರ ಈ ಒಣ ಬೇಸಾಯವನ್ನ ಮಾಡ್ತಕ್ಕಂಥ ಬಹುತೇಕ ಜಿಲ್ಲೆಗಳಲ್ಲಿ ಈ ಸಿರಿಧಾನ್ಯದ ಒಂದಲ್ಲ ಒಂದು ಸಿರಿಧಾನ್ಯದ ಬೆಳೆಗಳನ್ನ ಬೆಳೆಯೋದನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ಈ ಸಿರಿಧಾನ್ಯ ಬೆಳೆಗಳನ್ನ ನಾವು ಪರಿಸರ ಸ್ನೇಹಿ ಬೆಳೆಗಳು ಅಂತಾನೆ ಕರಿಬಹುದು. ಹೌದು, ಪರಿಸರ ಸ್ನೇಹಿ ಬೆಳೆಗಳು. ಅದು ಹೆಚ್ಚು ತೇವಾಂಶವನ್ನು ಬಯಸಲ್ಲ, ಬಯಸಲ್ಲ, ಯಾವುದೇ ರೀತಿ ಕೀಟ ಮತ್ತೆ ರೋಗ ಅವಳಿದು ಕಡಿಮೆ, ಗೊಬ್ಬರವನ್ನು ಕಡಿಮೆ ಬಯಸ್ತವೆ, ಜೊತೆಗೆ ಕಡಿಮೆ ಅವಧಿಯಾವು. ಹೌದು, ಅದು ಒಂದು ವೈಶಿಷ್ಟ್ಯ. ಆದಷ್ಟು ಎಲ್ಲವೂ ಕೂಡ 3-5 ತಿಂಗಳಲ್ಲಿ ಕಟಾವು ಬರ್ತಕ್ಕಂತ ಬಹುತೇಕ ಸಿರಿಧಾನ್ಯ ಬೆಳೆಗಳು ಇಷ್ಟಿಸ್ತಲ್ಲಿ ಕಟಾವಿಗೆ ಬರ್ತವೆ. ಇನ್ನು ಈ ಸಿರಿಧಾನ್ಯ ಬೆಳೆಗಳ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗಾಗಲೇ ನಾವು ನೋಡಿದಂಗೆ ಪ್ರಸ್ತುತ ನಾವು ಹವಾಮಾನ ವೈಪರೀತ್ಯದ ಒಂದು ಇದರಲ್ಲಿ ಸಿಲುಕಿ ನಮ್ಮ ಕೃಷಿ ನಲುಗ್ತಾ ಇದೆ. ಯಾಕೆಂದ್ರೆ ಯಾವ ಕಾಲಕ್ಕೆ ಮಳೆ ಬರುತ್ತೆ, ಯಾವ ಕಾಲಕ್ಕೆ ಬರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಹೆಚ್ಚು ಹವಾಮಾನ ವೈಪರೀತ್ಯಕ್ಕೆ ತುತ್ತಾಗ್ತಾ ಇದೀವಿ. ಜೊತೆಗೇನಂದ್ರೆ ವಾತಾವರಣದ ಟೆಂಪರೇಚರ್ ಏನಿದೆಯಲ್ಲ, ಉಷ್ಣಾಂಶ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಏರ್ಪೇರಾಗ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಈ ಸಿರಿಧಾನ್ಯದ ಬೆಳೆಗಳು ಅಂದ್ರೆ ಈಗಿರ್ತಕ್ಕಂಥ ವಾತಾವರಣದ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ 1-2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದ್ರೂ ಸಹ ಅದನ್ನು ತಡೆದುಕೊಂಡು ಕೂಡ ಒಂದು ಉತ್ತಮವಾದ ಇಳುವರಿ ಕೊಡ್ತಕ್ಕಂಥ ಗುಣವನ್ನು ಈ ಬೆಳೆಗಳು ಹೊಂದಿದವೆ. ಹಂಗಾಗಿ ಇವನ್ನ ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ಸ್ ಅಂತ ನಾವು ಕರಿತೀವಿ. ಹವಾಮಾನ ವೈಪರೀತ್ಯಕ್ಕೆ ಹೊಂದ್ಕೊಂಡು ಬರತಕ್ಕಂಥ ಬೆಳೆಗಳು ಅಂತ ಕರಿತೀವಿ. ಜೊತೆಗೆ ಫಲವತ್ತಲ್ಲದ ಮಣ್ಣಿನಲ್ಲೂ ಕೂಡ ಲೋ ಫರ್ಟೈಲ್ ಸಾಯಿಲ್ಸ್ ಈ ಮಣ್ಣಲ್ಲೂ ಕೂಡ ಇವು ಬೆಳೀತಕ್ಕಂಥ ಗುಣವನ್ನು ನಿರ್ಲಕ್ಷಿತ ಪ್ರದೇಶ ಅಲ್ಲೂ ಕೂಡ ನಾವು ಉತ್ಪಾದನೆಯನ್ನ ಇದರಿಂದ ತಗೋಬಹುದಾಗಿದೆ. ಜೊತೆಗೆ ಇವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಯಸಲ್ಲ. ಹಾಗಾಗಿ ಇವು ಈ ಬೆಳೆಗಳು ನಾವೇನ್ ಸಾವಯವ ಕೃಷಿ ಅಂತ ಏನ್ ಕರಿತೀವಿ, ನೈಸರ್ಗಿಕ ಕೃಷಿ ಈ ಒಂದು ಪದ್ಧತಿಗೆ ಏಳ್ ಮಾಡಿಸಿದಂತ ಒಂದು ಬೆಳೆಗಳಾಗಿದಾವೆ. ಜೊತೆಗೆ ಇವು ಕೀಟಮುಕ್ತ ಬೆಳೆಗಳು. ನಾವು ಯಾವುದೇ ಸಿರಿಧಾನ್ಯ ಬೆಳೆಗೆ ತಗೊಂಡ್ರು ಕೂಡ ಇವಕ್ಕೆ ರೋಗ ಮತ್ತು ಮತ್ತೆ ಕೀಟ ಅಷ್ಟಾಗಿ ಕಂಡು ಬರೋದಿಲ್ಲ, ಜೊತೆಗೆ ಸಂಗ್ರಹಣೆಯಲ್ಲೂ ಬರೋದಿಲ್ಲ ಕೀಟ. ಹೌದು, ಮತ್ತೆ ಇನ್ನೊಂದು ಏನಂದ್ರೆ ಇದೊಂದು ಬೆಳೆ ಅಲ್ಲ, ಇದು ಸಿರಿಧಾನ್ಯ, ಇದೊಂದು ಬೆಳೆ ಪದ್ಧತಿ. ನೀವು ಯಾವುದೇ ಬೆಳೆ ಜೊತೆ ಬೆಳೆದ್ರು ಕೂಡ ಅದ್ರ ಜೊತೆ ಹೊಂದ್ಕೊಂಡು ಬೆಳೀತಕ್ಕಂಥ ಗುಣವನ್ನ ಇವು ಹೊಂದಿದಾವೆ. ಸ್ಪರ್ಧೆ ಒಡ್ಡಲ್ಲ, ಸ್ಪರ್ಧೆ ಒಡ್ಡೋದಿಲ್ಲ. ಜೊತೆಗೆ ಇನ್ನಂದ್ರೆ ಹಲವಾರು ಭದ್ರತೆಗಳು ಸಿರಿಧಾನ್ಯದ ಬೆಳೆಗಳಿಂದ, ಆಹಾರ ಭದ್ರತೆ, ಪೋಷಕಾಂಶದ ಭದ್ರತೆ, ಮೇವಿನ ಭದ್ರತೆ, ಮತ್ತೆ ಒಂದು ಸಣ್ಣ ಹಿಡುವಳಿದಾರರಿಗೆ ಒಂದು ಜೀವನೋತ್ಪಾಯದ ಭದ್ರತೆಯನ್ನು ಒದಗಿಸ್ತಕ್ಕಂಥ ಗುಣವನ್ನ ಈ ಬೆಳೆಗಳು ಹೊಂದಿದವೆ. ಇನ್ನು ಮುಖ್ಯವಾಗಿ ಈ ಸಿರಿಧಾನ್ಯಗಳನ್ನು ನಾವು ಯಾವ ಕಾಲದಲ್ಲಿ ಬೆಳಕಬಹುದು ಅಂತೇಳಿ ಈಗಾಗಲೇ ನಾವು ಮಾತಾಡ್ದಂಗೆ ಸಿರಿಧಾನ್ಯದ ಬೆಳೆಗಳು ಅಲ್ಪಾವಧಿ ಬೆಳೆಗಳು. ಬೇರೆ ಬೆಳೆಗೆ ಹೋಲಿಕೆ ಮಾಡಿಕೊಂಡ್ರೆ ಈ ಬೆಳೆಗಳನ್ನು ವರ್ಷದಲ್ಲಿ ಮುಖ್ಯವಾಗಿ ಪೂರ್ವ ಮುಂಗಾರು ಬೆಳೆಗಳು, ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಮಳೆ ಪ್ರಾರಂಭ ಆಗ್ತಲ್ಲ, ಮೇ ತಿಂಗಳಲ್ಲೂ ಕೂಡ ನಾವು ಬಿತ್ತನೆ ಮಾಡಬಹುದು. ಕಡೆಯ ಮುಂಗಾರು ಅಂದ್ರೆ ಸೆಪ್ಟೆಂಬರ್ ತನಕನು ಕೂಡ, ಆಗಸ್ಟ್ ಸೆಪ್ಟೆಂಬರ್ ತನಕನು ಕೂಡ ನಾವು ಮಳೆಯಾಶ್ರಿತದಲ್ಲಿ ಬೆಳೆಯೋದಕ್ಕೆ ಈ ಬೆಳೆಗಳು ಸೂಕ್ತ ಆಗಿದಾವೆ. ಆದ್ರೆ ಇಲ್ಲಿ ಒಂದು ಪರಿಗಣಿಸಬೇಕಾಗಿರೋ ಅಂಶ ಅಂತಂದ್ರೆ ಈ ಎಲ್ಲಾ ಬೆಳೆಗಳು 3.5-4 ತಿಂಗಳು ಒಳಗಡೆ ಕಟಾವು ಬರೋದ್ರಿಂದಾಗಿ ಕಟಾವಿನ ಸಂದರ್ಭದಲ್ಲಿ ಮಳೆ ಅದಕ್ಕೆ ಸಿಗಬಾರದು. ಆ ತರ ಒಂದು ನಾವು ಬಿತ್ತನೆಯನ್ನ ಅನುಸರಿಸಿದ್ರೆ, ಯಾವಾಗ ಬಿತ್ತನೆ ಮಾಡಿದ್ರೆ ಯಾವಾಗ ಕಟಾಗ್ ಬರುತ್ತೆ ಅದನ್ನ ಪರಿಗಣನೆ ತಗೊಂಡು ಆ ಸಂದರ್ಭದಲ್ಲಿ ನಮ್ಮಲ್ಲಿ ಬೀಳ್ತಕ್ಕಂಥ ಮಳೆ ಪ್ರಮಾಣ ಇದನ್ನ ಪರಿಗಣನೆ ತಗೊಂಡು ಬಿತ್ತನೆ ಮಾಡಿದ್ರೆ ಮಳೆಯಾಶ್ರಿತದಲ್ಲಿ ಪೂರ್ವ ಮುಂಗಾರು ಬೆಳೆಯಾಗಿ, ಮುಂಗಾರು ಬೆಳೆಯಾಗಿ, ಮತ್ತೆ ಕಡೆ ಮುಂಗಾರಲ್ಲೂ ಕೂಡ ಯಶಸ್ವಿಯಾಗಿ ಬೆಳೆಯುವುದು. ತಡವಾದ ಮುಂಗಾರದಲ್ಲೂ ಹಾಕಬಹುದು, ತಡವಾದ ಮುಂಗಾರಲ್ಲೂ ಕೂಡ ನಾವು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಬಿತ್ತನೆ ಮಾಡಬಹುದಾಗಿದೆ. ಇನ್ನ ಕೆಲವು ಬೆಳೆಗಳನ್ನ ನಾವು ಬೇಸಿಗೆಯಲ್ಲಿ ನೀರಾವರಿಯಲ್ಲೂ ಕೂಡ ನಾವು ಯಶಸ್ವಿಯಾಗಿ ಈ ಬೆಳೆಗಳನ್ನ ಬೆಳಿಬಹುದಾಗಿದೆ. ಅಂದ್ರೆ ವೈವಿಧ್ಯಮಯವಾದ ಸೂಕ್ತ ಆಗ್ತಕ್ಕಂಥ ಬೆಳೆಗಳು ಅಂತ ಹೇಳಬಹುದು. ಹೌದು, ಚಳಿಗಾಲವನ್ನು ಹೊರತುಪಡಿಸಿ ಬೇರೆ ಎಲ್ಲ ಕಾಲದಲ್ಲೂ ಬೆಳಕಬಹುದು ಅಂತ ಹೇಳಬಹುದು. ಇನ್ನ ಈ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಸಿರಿಧಾನ್ಯದ ಬೆಳೆಗಳಲ್ಲಿ ನಾವು ಏನು ರಾಗಿ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಈ ಬೆಳೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದೀವಿ. ರೈತರು ಕೂಡ ಹಲವಾರು ಸಂದರ್ಭದಲ್ಲಿ ಚರ್ಚೆ ಮೂಲಕ ಭಾಗವಹಿಸಿ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಆದ್ರೆ ಕೆಲವೊಮ್ಮೆ ಈ ಒಂದು ಮೈನರ್ ಮಿಲೆಟ್ಸ್ ಅಂತ ಏನ್ ಕರಿತೀವಲ್ಲ, ಈ ನವಣೆ, ಆರ್ಕ, ಬರಗು, ಸಾಮೆ, ಊದಲು, ಈ ಬೆಳೆಗಳ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಇತ್ತೀಚಿನ ರೈತರಿಗೆ ಅಷ್ಟೊಂದು ಪರಿಚಯ ಇಲ್ಲ. ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡೋದಾದ್ರೆ, ಈಗಾಗಲೇ ಹೇಳಿದಂಗೆ ನವಣೆ, ಈ ನವಣೆ ನಮ್ಮ ರಾಜ್ಯದಲ್ಲಿ ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ, ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕ ತನಕ ವ್ಯಾಪಕವಾಗಿ ಬೆಳೀತಕ್ಕಂಥ ಒಂದು ಪ್ರಮುಖ ಸಿರಿಧಾನ್ಯದ ಬೆಳೆ ಆಗಿದೆ. ಇದು ಮುಖ್ಯವಾಗಿ ಏನಂದ್ರೆ ಈಗ ಲೋ ಗ್ಲೈಸಮಿಕ್ ಕ್ರಾಪ್ ಅಂತ ಕರಿತೀವಿ. ಅಂದ್ರೆ ಈ ಅಕ್ಕಿ ಇದೆಯಲ್ಲ, ನಾವು ಭತ್ತದಿಂದ ಮಾಡ್ತಕ್ಕಂಥ ಅಕ್ಕಿಗೆ ಬದಲಾಗಿ ಬಳಸೋದಕ್ಕೆ ಒಂದು ಸೂಕ್ತವಾದಂತಹ ಅಕ್ಕಿ ಆಗಿದೆ. ಮಧುಮೇಹ ರೋಗಿಗಳಿಗೂ ಕೂಡ ಉತ್ತಮವಾದಂತ ಒಂದು ಅನ್ನ. ಇದರಿಂದ ಇದರಲ್ಲಿ ಬರ್ತಕ್ಕಂಥ ತಳಿಗಳನ್ನ ನಾವು ನೋಡಿದ್ರೆ ಮುಖ್ಯವಾಗಿ SIA 326, SIA 3156 ಅಂದ್ರೆ 3156 ಅಂತಕ್ಕಂಥ ತಳಿ ಬರುತ್ತೆ. DHFT 109-3 ಅಂತಕ್ಕಂಥ ತಳಿ ಬರುತ್ತೆ. ಧಾರವಾಡದ ಹನುಮನಮಟ್ಟಿ ಒಂದು ಸಂಶೋಧನಾ ಕೇಂದ್ರದಿಂದ, ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆದ ತಳಿ ಇದು. ಮತ್ತೆ HMT 100-1 ಅಂತಕ್ಕಂಥ ತಳಿ ಬರುತ್ತೆ. ಈ ಎಲ್ಲಾ ತಳಿಗಳು 85-95 ದಿವಸಕ್ಕೆ ಕಟಾವಿಗೆ ಬರತಕ್ಕಂಥ ಒಂದು ಗುಣವನ್ನ ಹೊಂದಿದಾವೆ. ಇದರಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ DHFT 109-3 ನಮ್ಮ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಉತ್ತಮ ಇಳುವರಿ ಕೊಡ್ತಕ್ಕಂಥ ಗುಣವನ್ನು ಹೊಂದಿದೆ. ಅದೇ ರೀತಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೂಡ SIA 3156 ಅಂತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದೆ. ಇದು 85-90 ದಿವಸದಲ್ಲಿ ಕಟಾವು ಬರುತ್ತೆ. ಕನಿಷ್ಠ ಪಕ್ಷ ಇವು ಉತ್ತಮ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ, ಅಂದ್ರೆ ಅದಕ್ಕೆ ಬೇಕಾಗ್ತಕ್ಕಂಥ ಬಿತ್ತನೆ ಬೀಜ 3-4 kg ಬಿತ್ತನೆ ಬೀಜ ಬೇಕಾಗುತ್ತೆ. ಮತ್ತೆ ಕೂರಿಗೆಯಿಂದ ಬಿತ್ತನೆ ಮಾಡಿದ್ರೆ 1 ಅಡಿ ಸಾಲು 4 ಇಂಚು ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡಿಕೊಂಡು ಬಿತ್ತನೆ ಮಾಡಿದ್ದೆ ಆದ್ರೆ, ಸಮಗ್ರ ಪೋಷಕಾಂಶ ನಿರ್ವಹಣೆ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರ 2-3 ಟನ್ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಶ್ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಿದ್ರೆ ಒಳ್ಳೇದು. ಕೃಷಿ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿರತಕ್ಕಂತಹ ಒಂದು ರೆಕಮೆಂಡೇಶನ್ ಏನಿದೆ ಅಂದ್ರೆ 16 kg ಸಾರಜನಕ, 16 kg ರಂಜಕ, ಪೊಟ್ಯಾಶ್ ಕೊರತೆ ಇದ್ದಂತ ಸಂದರ್ಭದಲ್ಲಿ 16 kg ಪೊಟ್ಯಾಶ್ ಅನ್ನು ಕೂಡ ನಾವು ಬಳಸಿ ನಾವು ಪೋಷಕಾಂಶ ನಿರ್ವಹಣೆಯನ್ನ ಮಾಡಬಹುದಾಗಿದೆ. ಇವೆಲ್ಲ ಮಾಡಿದ್ರೆ ಕನಿಷ್ಠ ಪಕ್ಷ 8-10 ಕ್ವಿಂಟಾಲ್ ವರೆಗೂ ಕೂಡ ನಾವು ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ ಎಕರೆಗೆ. ಹಿಂದೆ ಎಲ್ಲ ಏನಂದ್ರೆ ಸಿರಿಧಾನ್ಯದ ಬೆಳೆಗಳಂದ್ರೆ ನಿರ್ಲಕ್ಷ್ಯತೆ ಮಾಡಿ ಬಿತ್ತನೆ ಮಾಡ್ತಿದ್ರು, ಯಾವುದೇ ಪೋಷಕಾಂಶ ನಿರ್ವಹಣೆ ಮಾಡ್ತಿರ್ಲಿಲ್ಲ. ಈಗ ಈ ಬೆಳೆಗಳಿಗೆ ಪ್ರಾಮುಖ್ಯತೆ ಬಂದಿರೋದ್ರಿಂದಾಗಿ ಇದರಲ್ಲೂ ಕೂಡ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ನಾವು ಆದಷ್ಟು ರಾಗಿಯಷ್ಟೇ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. 8-10 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡಿಬಹುದಾಗಿದೆ. ಅಂದ್ರೆ ಸಂಸ್ಕರಣಾ ಒಂದು ಕೈಗಾರಿಕೆಯಲ್ಲೂ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಬಿಸ್ಕತ್ ಅನ್ನ ತಯಾರಿಸುವಂತ ಕಾರ್ಖಾನೆಗಳು ಕೂಡ ಇದಲ್ಲದೆ ನೀವೆಲ್ಲ ಕೇಳಿರ್ಬೋದು ಸಾಕಷ್ಟು ಈ ಮಿಲೆಟ್ ಮಿಕ್ಸ್ ಅಂತ ನಾವೇನ್ ಕರಿತೀವಿ, ಮಿಶ್ರಣಗಳು, ದೋಸಾ ಮಿಕ್ಸ್ ಇರ್ಬೋದು, ಮತ್ತೆ ಸರಿಗಳು ಸಾಕಷ್ಟು ಎಳೆ ಮಕ್ಕಳಿಗಿರ್ಬೋದು, ಸಾಕಷ್ಟು ಬ್ರ್ಯಾಂಡ್ಸ್ ಗಳಲ್ಲಿ ಈಗ ಆಲ್ರೆಡಿ ಮಾರುಕಟ್ಟೆಗೆ ಈ ಉತ್ಪನ್ನ ಬಂದಿದೆ. ಅದರಲ್ಲಿ ನವಣೆ ಬಹಳ ಪ್ರಮುಖ ಪಾತ್ರ. ಇನ್ನು ಹಾರ್ಕದ ಬಗ್ಗೆನೂ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ. ಹೌದು, ಈ ಹಾರ್ಕ ಬೆಳೆಯ ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಿ. ಹಾರ್ಕ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹಿಂದಿನಿಂದಲೂ ಬೆಳೀತಿದ್ದಂಥದ್ದು. ಏನ್ ಮೈಸೂರು ಪ್ರಾಂತ್ಯದಲ್ಲಿ ಏನ್ ಬೆಳೀತಿದ್ರು ಅಂದ್ರೆ ಹಾರ್ಕದನ್ನ ಊಟ ಮಾಡಿದವ್ರಿಗೆ ಗೊತ್ತು, ನಾ ರೀತಿಯಲ್ಲಿ ಆ ರುಚಿ ಬಗ್ಗೆ ಹೇಳ್ತಿದ್ರು. ಇದು ಒಂದು ಪ್ರಮುಖವಾದ ಸಿರಿಧಾನ್ಯದ ಬೆಳೆ, ನಸುಗೆಂಪು ಅನ್ನವನ್ನ ಹೊಂದಿರುತ್ತೆ. ಒಂದೇನಂದ್ರೆ ರಕ್ತ ಶುದ್ಧೀಕರಣಕ್ಕೆ ಬಹಳ ಪ್ರಮುಖ ಒಂದು ಕೆಲಸವನ್ನ ಮಾಡುತ್ತೆ. ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದು, ಪಿತ್ತ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರಿಗೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಕ್ರೀನ್ ಅಡಿಕ್ಷನ್ ಅಂತೀವಿ ನಾವು, ಬಹಳಷ್ಟು ಮೊಬೈಲ್ ಮತ್ತೆ ಲ್ಯಾಪ್ಟಾಪ್ ನೋಡೋದ್ರಲ್ಲಿ ನಿದ್ರಾಹೀನತೆಯಿಂದ ಬಳಲ್ತಾರೆ. ಇದರಲ್ಲಿ ಒಂದು ಲೆಸಿಟಿನ್ ಅಂತಕ್ಕಂಥ ಅಂಶ ಇದೆ. ಹಂಗಾಗಿ ಇದು ನಿದ್ರಾಹೀನತೆಯಿಂದ ಬಳಲ್ತಕ್ಕಂಥವ್ರಿಗೆ ಒಂದು ಉತ್ತಮವಾದ ಆಹಾರ ಅಂತ, ಒಂದು ಶಮನಕಾರಿ ಅಂತ ಹೇಳ್ಬೋದು, ಕಮ್ಮಿ ಮಾಡುತ್ತೆ. ಇದರಲ್ಲಿ ಈ ಬೇಸಾಯ ಕ್ರಮಗಳಲ್ಲಿ ಅನುಸರಿಸಬೇಕಾಗಿರೋ ಒಂದು ವಿಶೇಷತೆ ಏನಂದ್ರೆ, ಈಗ ನಾವು ಏನ್ ಮೈನರ್ ಮಿಲೆಟ್ಸ್ ಅಂತ ಏನ್ ಮಾತಾಡೋದಲ್ಲ, ಇದರಲ್ಲೇನೆ ದೀರ್ಘಾವಧಿ ಬೆಳೆ ಅಂದ್ರೆ ಆರ್ಕ ಅಂದ್ರೆ 110-120 ದಿವಸಕ್ಕೆ ಕಟಾವು ಬರುತ್ತೆ. ಇದನ್ನ ಮೊದಲ ಮುಂಗಾರು ಮತ್ತು ಮುಂಗಾರಲ್ಲೇನೆ ಬಿತ್ತನೆ ಮಾಡಬೇಕಾಗತ್ತೆ. ನಾವೇನ್ ರಾಗಿ ಯಾವಾಗ ಬಿತ್ತನೆ ಮಾಡ್ತೀವೋ ಜೂನ್ ಜುಲೈ ತಿಂಗಳಲ್ಲೇನೆ ಇದನ್ನ ಬಿತ್ತನೆ ಮಾಡಬೇಕಾಗತ್ತೆ. 100-120 ದಿವಸ ತನಕ ಅವಧಿಯ ತಳಿಗಳು ನಮ್ಮಲ್ಲಿ ಇದಾವೆ. ಇದರಲ್ಲಿ RBK 155 ಅಂತಕ್ಕಂಥ ತಳಿ, GPUK 3 ಅಂತಕ್ಕಂಥ ತಳಿ ಇದೆ, PS1 ಅಂತಕ್ಕಂಥ ತಳಿ ಇದೆ. ಈಗಾಗಲೇ ನನ್ನ ನವಣೆಗೆ ತಿಳಿಸಿದಂತೆ ಇದಕ್ಕೆ ಒಂದು 3-4 kg ನವಣೆ ಹೇಳಿದ್ದೆ. ಇದರಲ್ಲಿ 4-5 kg ಪ್ರತಿ ಎಕರೆಗೆ ಬಿತ್ತನೆ ಬೀಜ ಬೇಕಾಗುತ್ತೆ. ಯಾಕೆಂದ್ರೆ ಒಂದ್ ಸ್ವಲ್ಪ ಬೀಜದ ಗಾತ್ರ ದಪ್ಪ ಇರುತ್ತೆ. ರಸಗೊಬ್ಬರಗಳ ಪ್ರಮಾಣ 8 kg ಸಾರಜನಕ, 8 kg ರಂಜಕ, 8 kg ಪೊಟ್ಯಾಶು ಪ್ರತಿ ಎಕರೆಗೆ ನಾವು ಬಳಸಬೇಕಾಗತ್ತೆ. 2-3 ಟನ್ ಕೊಟ್ಟಿಗೆ ಗೊಬ್ಬರ ನಾವು ಬಳಸಿ ಸೂಕ್ತವಾದ ಒಂದು ಸಂಯುಕ್ತ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಿದ್ದೆ ಆದ್ರೆ 2-3 ಬಾರಿ ಅಂತರ ಬೇಸಾಯ ಕಳೆ ನಿರ್ವಹಣೆ ಇಷ್ಟು ಮಾಡಿದ್ರೆ ಯಾವುದೇ ರೋಗ ಕೀಟಾಯಿ ಬೆಳೆಗೆ ಬರೋದಿಲ್ಲ. ಇದರಲ್ಲೂ ಕೂಡ ಸುಮಾರು 5-6 ಕ್ವಿಂಟಾಲ್ ಮಳೆಯಾಶ್ರಿತದಲ್ಲೂ, 10-12 ಕ್ವಿಂಟಾಲ್ ವರೆಗೆ ನೀರಾವರಿಯಲ್ಲೂ ಕೂಡ ಇಳುವರಿ ಪಡೆಯೋದಕ್ಕೆ ಈ ಬೆಳೆಯಿಂದನೂ ಕೂಡ ಸಾಧ್ಯತೆ ಇದೆ. ಇದು ಮುಖ್ಯವಾಗಿ ಹಾರ್ಕದ ಬೆಳೆ. ಇನ್ನ ಈ ಸಾಮೆ ಬೆಳೆ ಬೇಸಾಯದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಸಿರಿಧಾನ್ಯದ ಬೆಳೆಗಳಲ್ಲಿ ಅತ್ಯಂತ ಸಣ್ಣ ಧಾನ್ಯ, ಲಿಟ್ಲ್ ಮಿಲೆಟ್ ಅಂತ ಕರಿತೀವಿ ನಾವು ನವಣೆಯನ್ನ, ಫಾಕ್ಸ್ಟೈನ್ ಮಿಲೆಟ್ ಅಂತಾನು, ಈ ಆರಕವನ್ನ ಕೋಡೋ ಮಿಲೆಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಾಮೆಯನ್ನ ಲಿಟ್ಲ್ ಮಿಲೆಟ್ ಅಂತ ಕರಿತೀವಿ. ಬಹಳ ಸಣ್ಣ ಧಾನ್ಯ ಇದು. ಇದು ಸುಮಾರು 85-110 ದಿವಸಕ್ಕೆ ಕಟಾವು ಬರ್ತಕ್ಕಂತ ಒಂದು ಬೆಳೆ ಆಗಿದೆ. ಇದರಲ್ಲೂ ಹಲವಾರು ಸುಧಾರಿತ ತಳಿಗಳು ಬರ್ತವೆ. ಹೆಚ್ಚಿನ ಕಬ್ಬಿಣ ಅಂಶವನ್ನ ಒಳಗೊಂಡಿದೆ ಇದು. ಹಂಗಾಗಿ ರಕ್ತಹೀನತೆಯಿಂದ ಬಳಲ್ತಕ್ಕಂಥವ್ರಿಗೆ ಬಹಳ ಒಂದು ಪ್ರಮುಖ ಆಹಾರ ಅಂತ ಹೇಳ್ಬೋದು. ಇದರಲ್ಲೂ ಕೂಡ GK 36, GK 8, ಮತ್ತೆ ಇತ್ತೀಚೆಗೆ ಕಳೆದ ವರ್ಷ ನಮ್ಮ ಕೃಷಿ ವಿಶ್ವವಿದ್ಯಾಲಯ GPUL 6 ಅಂತಕ್ಕಂಥ ತಳಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಈ ಎಲ್ಲಾ ತಳಿಗಳು 85-110 ದಿವಸಕ್ಕೆ ಕಟಾವು ಬರ್ತಕ್ಕಂಥ ಗುಣವನ್ನು ಹೊಂದಿದವೆ. ಇದನ್ನ ಮುಂಗಾರಲ್ಲಿ ಅಥವಾ ತಡವಾದ ಮುಂಗಾರ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡೋದಕ್ಕೆ ಸೂಕ್ತವಾದಂತ ಬೆಳೆ ಆಗಿದೆ. ಇದರಲ್ಲೂ ಕೂಡ ಬಿತ್ತನೆ ಬೀಜ ಬಂದು 3-4 kg ಬಿತ್ತನೆ ಬೀಜ ಬೇಕಾಗುತ್ತೆ. ಎಕರೆಗೆ 1 ಅಡಿ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 4 ಅಂಗುಲ ನಾವು ಇಟ್ಟು ಬಿತ್ತನೆ ಮಾಡಿ 2-3 ಬಾರಿ ಅಂತರ ಬೇಸಾಯ 45 ದಿವಸದೊಳಗಡೆ, ಮತ್ತೆ 1 ಬಾರಿ ಕೈಕಳೆ ತೆಗೆದು ನಾವು ನಿರ್ವಹಣೆ ಮಾಡಿದ್ರೆ 6-8 ಕ್ವಿಂಟಾಲ್ ಅಷ್ಟು ಪ್ರತಿ ಎಕರೆಗೆ ಇಳುವರಿ ಪಡೆಯೋದಕ್ಕೆ ಸಾಮೆಯಿಂದನೂ ಕೂಡ ಸಾಧ್ಯತೆ ಇದೆ. ಇನ್ನು ಈ ಬರಗು ಬೇಸಾಯದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಬರಗು ಹೆಚ್ಚಿನ ಕೊಬ್ಬಿನ ಅಂಶದಿಂದ ಕೂಡಿರ್ತಕ್ಕಂತ ಒಂದು ಪ್ರಮುಖ ಸಿರಿಧಾನ್ಯ. ಇದನ್ನ ನಮ್ಮ ತಮಿಳುನಾಡು ಭಾಗದಲ್ಲಿ, ಆಂಧ್ರ ಭಾಗದಲ್ಲಿ ಹೆಚ್ಚಾಗಿ ಕೋಳಿಗೆ ಮೇವಾಗಿ ಕೂಡ ಈ ಬೆಳೆಯನ್ನ ಬೆಳೀತಾರೆ. ಇದಲ್ಲದೆ ಇದರಲ್ಲಿ ಗ್ಲೂಟೀನ್ ರಹಿತ ಅನ್ನ ಅಂತೀವಿ. ಈಗ ಬಹಳಷ್ಟು ಜನಕ್ಕೆ ಗ್ಲೂಟೀನ್ ಇಂಟಾಲರೆನ್ಸ್ ಅಂತಕ್ಕಂತ ಒಂದು ಇದರಿಂದ ಹೌದು, ಈಗ ಗೋಧಿಯಲ್ಲಿ ಬರ್ತಕ್ಕಂಥದ್ದು ಅಂಟು ಏನೈತೆ, ಗ್ಲೂಟೀನ್ ಬರುತ್ತಲ್ಲ, ಬಹಳಷ್ಟು ಜನಕ್ಕೆ ಗೋಧಿ ಸೇವನೆ ಮಾಡಂಗಿಲ್ಲ. ಅಂತವ್ರಿಗೂ ಕೂಡ ಇದು ಸುವಾಸನೆ ಭರಿತ ಅನ್ನ. ಗ್ಲೂಟೀನ್ ಇಂಟಾಲರೆನ್ಸ್ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಆಹಾರವಾಗಿ ಇದು ನಾವು ಪರಿಗಣಿಸಬಹುದು. ಇದರಲ್ಲೂ ಕೂಡ ಹಲವಾರು ಸುಧಾರಿತ ತಳಿಗಳಿದಾವೆ. ಮತ್ತೆ ಎಲ್ಲಾ ಸಿರಿಧಾನ್ಯದ ಬೆಳೆಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಇದು ಅವಧಿ ಕಮ್ಮಿ, 65-80 ದಿವಸದೊಳಗಡೆ ಕಟಾವಿ ಬರ್ತಕ್ಕಂಥ ಗುಣವನ್ನ ಹೊಂದಿದೆ. ಇದರಲ್ಲೂ ಕೂಡ GPUP 8, GPUP21 ಮತ್ತು TNEU141 ಅಂತಕ್ಕಂಥ ತಳಿಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇತ್ತೀಚೆಗೆ ಕಳೆದ ವರ್ಷನೂ ಕೂಡ ಕೃಷಿ ವಿಶ್ವವಿದ್ಯಾಲಯ GKVK ಬೆಂಗಳೂರು ಒಂದು ನೂತನ ತಳಿಯನ್ನು ಕೂಡ ಬಿಡುಗಡೆಯನ್ನು ಮಾಡಿದರೆ ಇದರ ಅವಧಿನೂ ಕೂಡ 65-85 ದಿವಸಕ್ಕೆ ಬರುತ್ತೆ. ಈಗಾಗಲೇ ನಾನು ಹೇಳಿದಂಗೆ ಈ ಎಲ್ಲಾ ಸಿರಿಧಾನ್ಯದ ಬೆಳೆಗಳಿಗೆ ಎಕರೆಗೆ 2-3 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತೆ ನಮ್ಮ ರಸಗೊಬ್ಬರ ಬಂದು ಇದಕ್ಕೆ ಬರಗು ಬೆಳೆಗೆ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ, 8 ಕೆಜಿ ಪೊಟ್ಯಾಷ್ ಅನ್ನ ಪ್ರತಿ ಎಕರೆಗೆ ನಾವು ಕೊಡಬೇಕಾಗುತ್ತೆ. ಬಿತ್ತನೆ ಬೀಜ ಬಂದು 3-4 ಕೆಜಿ ಬೇಕಾಗುತ್ತೆ ಎಕರೆಗೆ. ಈಗಾಗಲೇ ತಿಳಿಸಿದಂಗೆ ಅಂತರ ಬೇಸಾಯ, ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ, ಪೋಷಕಾಂಶ ನಿರ್ವಹಣೆ ಅನ್ನ ಮಾಡಿದ್ರೆ ಪ್ರತಿ ಎಕರೆಗೆ 5-8 ಕ್ವಿಂಟಾಲ್ ಇಳುವರಿಯನ್ನ ನಾವು ಪಡೆಯಬಹುದು. ಈ ಬೆಳೆಯನ್ನ ಬಿತ್ತನೆ ಹಂತರ ಈಗ ನಾವೇನು ಸಾಲು ಬಿತ್ತನೆ ಮಾಡೋದಾದ್ರೆ 1 ಅಡಿ ಸಾಲಿಂದ ಸಾಲಿಗೆ 4 ಅಂಗುಲ ಬೀಜದಿಂದ ಬೀಜಕ್ಕೆ ಅಂತರ ಇಟ್ಕೊಂಡು ನಾವು ಬಿತ್ತನೆ ಮಾಡಬಹುದು. ಅಂದ್ರೆ ಬರ್ಗಿಗೆ ಆಂಗ್ಲ ಭಾಷೆಯಲ್ಲಿ ಏನಂತಾರೆ, ಪ್ರೋಸೋ ಮಿಲೆಟ್ ಅಂತ ಕರಿತೀವಿ, ಪ್ರೋಸೋ ಮಿಲೆಟ್ ಅಂತ ಕರಿತೀವಿ. ಇದು ಕೂಡ ಒಂದು ಉತ್ತಮವಾದಂತಹ ಸಿರಿಧಾನ್ಯ ಅಂತ ಹೇಳ್ಬೋದು. ಕಡಿಮೆ ಅವಧಿ ಇದು. ಇನ್ನ ಊದಲು ಮತ್ತು ಕೊರಲೆ ಇವು ಕೂಡ ಈ ಸಿರಿಧಾನ್ಯಗಳ ಗುಂಪಿಗೆ ಸೇರಿದಂತಹ ಬೆಳೆಗಳು, ಇವುಗಳ ಬೇಸಾಯದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ. ಊದಲು ಬೆಳೆ ಗುಡ್ಡಗಾಡು ಪ್ರದೇಶದ ಬೆಳೆ, ಅದರ ವೈಶಿಷ್ಟ್ಯ ವೈಶಿಷ್ಟ್ಯತೆ ಈಗ ನಮ್ಮ ರಾಜ್ಯದ ಏನು HD Kote ತಾಲೂಕು ಇರ್ಬೋದು, ಬಿಳಿಗಿರಿ ರಂಗನ ಸೊ ಮಲೆಬಾದೇಶ್ವರ ಪ್ರದೇಶದಲ್ಲಿ ಸಾಕಷ್ಟು ಗುಡ್ಡಗಾಡು ಜನ ಬೆಳೆದಂತ ಬೆಳೆ. ಅದಲ್ಲದೆ ನಮ್ಮ ದೇಶದ ಉತ್ತರಾಖಂಡ್ ಒರಿಸ್ಸಾ ಭಾಗಗಳು ಕೂಡ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೀತಾ ಇದಾರೆ. ಇದೇನಂತಂದ್ರೆ ಈಗ ನಾವು ನೋಡಬಹುದು ಭತ್ತಲ್ಲಿ ಗಂಡು ಭತ್ತ ಅಂತ ಬರುತ್ತೆ, ಅದೇ ರೀತಿ ಕೂಡ ಈ ಬೆಳೆ ಕಂಡು ಬರುತ್ತೆ ಊದಲು ಬೆಳೆ. ಇದು ಬಾರ್ನಿಯಾರ್ಡ್ ಮಿಲೆಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಇದರಲ್ಲೂ ಕೂಡ ಒಂದು DHP 93-2 ಅಂತಕ್ಕಂಥ ತಳಿ, VL 29 ಅಂತಕ್ಕಂಥ ತಳಿ ಇದಾವೆ. ಈ ತಳಿಗಳು 85-95 ದಿವಸಕ್ಕೆ ಕಟಾವಿಗೆ ಬರ್ತವೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜ ಆರಕವನ್ನು ಒಂದು ಹೊರತುಪಡಿಸಿದಂತೆ ನವಣೆ, ಬರಗು, ಸಾಮೆ ಮತ್ತೆ ಊದಲು ಎಲ್ಲದರಲ್ಲೂ ಕೂಡ ಎಕರೆಗೆ 3-4 ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ. ಮತ್ತೆ ಬಿತ್ತನೆ ಅಂತರನೂ ಕೂಡ 1 ಅಡಿ ಸಾಲಿಂದ ಸಾಲಿಗೆ ಬೀಜದಿಂದ ಬೀಜಕ್ಕೆ 4 ಅಂಗುಲ ಅಂತರವನ್ನು ಕೊಟ್ಟು ನಾವು ಸಂಯುಕ್ತ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಬಹುದು. ಇದರಲ್ಲೂ ಕೂಡ 2.5-3 ಟನ್ ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರ. ಮತ್ತೆ ಇದು ಒಂದು ಪೋಷಕಾಂಶಗಳಿಗೆ ತುಂಬಾ ಚೆನ್ನಾಗಿ ಸ್ಪಂದಿಸೋದ್ರಿಂದಾಗಿ 16 ಕೆಜಿ ಸಾರಜನಕ, 16 ಕೆಜಿ ರಂಜಕ, 16 ಕೆಜಿ ಪೊಟ್ಯಾಷ್ ಅನ್ನ ನಾವು ಬಳಸಿ ಬಿತ್ತನೆ ಮಾಡಬಹುದಾಗಿದೆ. ಇದರಲ್ಲಿ ಏನಂದ್ರೆ 50% ಸಾರಜನಕವನ್ನು ಮೂಲ ಗೊಬ್ಬರವಾಗಿ ಕೊಟ್ಟು ಉಳಿದಂತೆ ಇನ್ನು 50% ಸಾರಜನಕವನ್ನು ಮೇಲುಗೊಬ್ಬರವಾಗಿ ಅಂತರ ಬೇಸಾಯದಲ್ಲಿ ಕೊಟ್ಟು ನಾವು ಮಾಡಬಹುದಾಗಿದೆ. ಇದರಲ್ಲೂ ಕೂಡ 6-8 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ ಪಡೆಯೋದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಇದನ್ನ ಇಂಗ್ಲಿಷ್ ಅಲ್ಲಿ ಏನ್ ಕರೀತಾರೆ, ಇದಕ್ಕೆ ಬಾರ್ನಿಯಾರ್ಡ್ ಮಿಲೆಟ್ ಅಂತ ಬಾರ್ನಿ. ಇನ್ನು ಕೊರಲೆ, ಈ ಕೊರಲೆ ಬಂದು ನಮ್ಮ ದಕ್ಷಿಣ ಕರ್ನಾಟಕದ ತುಮಕೂರು, ನಮ್ಮ ಚಿತ್ರದುರ್ಗ, ಈಗ ನಮ್ಮಲ್ಲಿ ತುಮಕೂರಲ್ಲಿ ಶಿರಾ ಮುದಗಿರಿ ಭಾಗದಲ್ಲಿ ಜಾಸ್ತಿ ಇದನ್ನ ಬೆಳೀತಿದ್ದಂತ ಬೆಳೆ. ಇದು ಬ್ರೌನ್ ಟಾಪ್ ಮಿಲೆಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಆ ಭಾಗದಲ್ಲಿ ಸಾಕಷ್ಟು ಈ ಒಳ್ಳೆ ಮೇವಿದು ಕುರಿ ಸಾಕಾಣಿಕೆಗೆ, ಏನು ತೆಂಗಲ್ಲಿರ್ಬೋದು, ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಇದನ್ನ ಬೆಳೀತಾ ಇದಾರೆ. ಒಂದೇನಂದ್ರೆ ಇದು ಕಳೆ ಬರ್ತಕ್ಕಂಥ ಪ್ರದೇಶಗಳಿದ್ರು ಕೂಡ ವೇಗವಾಗಿ ಬೆಳೆದು ಭೂಮಿಯನ್ನ ಕವರ್ ಮಾಡುತ್ತೆ, ಒಳ್ಳೆ ಮೇವು ಕೂಡ ಆಗುತ್ತೆ, ಮತ್ತೆ ಕಾಳಿನ ಇಳುವರಿನೂ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಒಂದೇನಂದ್ರೆ ಇದರಲ್ಲಿ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯದ ಬೆಂಗಳೂರು GPUP2 ಅಂತಕ್ಕಂಥ ತಳಿಯನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದರಲ್ಲೂ ಕೂಡ 6-8 ಕ್ವಿಂಟಾಲ್ ಪ್ರತಿ ಎಕರೆಗೆ ನಾವು ಇಳುವರಿಯನ್ನ ಪಡಿಬಹುದು ಒಣ ಬೇಸಾಯದಲ್ಲಿ. ಬಿತ್ತನೆ ಬೀಜ 3-4 ಕೆಜಿ ಪ್ರತಿ ಎಕರೆಗೆ, ರಸಗೊಬ್ಬರ ಬಂದು 16 ಕೆಜಿ ಸಾರಜನಕ, 16 ಕೆಜಿ ರಂಜಕ, 16 ಕೆಜಿ ಪೊಟ್ಯಾಷ್ ಅನ್ನ ಬಳಸಿ ನಾವು ಈ ಬೆಳೆಯನ್ನ ಬೆಳಿಬೇಕಾಗುತ್ತೆ. ಒಂದೇನಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸಿರಿಧಾನ್ಯದ ಬೆಳೆಗಳಲ್ಲಿ ವೇಗವಾಗಿ ಭೂಮಿಯನ್ನ ಕವರ್ ಮಾಡತಕ್ಕಂಥದ್ದು, ಒಳ್ಳೆ ಮೇವಿನ ಬೆಳೆಯಾಗಿ ಕೂಡ ಇದನ್ನ ನಾವು ಬೆಳಿಬಹುದು. ಕುರಿ ಭೂಸಾರ ಸಂರಕ್ಷಣೆಗೂ ಖಂಡಿತ ಆಗುತ್ತೆ. ಒತ್ತು ಕೊಡುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಸಿರಿಧಾನ್ಯಗಳ ಮಹತ್ವ ಮತ್ತು ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MS ದಿನೇಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9886181307. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9886181307. ತುಂಬ ಸಂತೋಷ ಡಾಕ್ಟರ್ ದಿನೇಶ್ ಅವರೇ, ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ವಿವಿಧ ಸಿರಿಧಾನ್ಯ ಬೆಳೆಗಳ ಬೇಸಾಯ ಕ್ರಮಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ಆತ್ಮೀಯ ವಂದನೆಗಳು. ಕೃಷಿ ರಂಗ ಪ್ರಸಾರವಾಯಿತು. ನಾಳಿನ ಕೃಷಿರಂಗದಲ್ಲಿ ಕೇಳಿ ತಿಂಗಳ ಹುರುಳಿ ಬೇಸಾಯ ಕುರಿತು ಬೆಂಗಳೂರು ಹೆಸರ್ಗಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿವೃತ್ತ ಪ್ರಧಾನ ವಿಜ್ಞಾನಿ ಡಾ ಟಿಎಸ್ ಅಘೋರಾ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಾ ಮೆಮ್ ತರಂಗ.